ಮತ್ತು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ವಿನಾಯಕ ಚತುರ್ಥಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:58. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಡಿಕೇರಿ ತಾಲೂಕು ಮದೆನಾಡು ಬಳಿಯ ಬೆಟ್ಟತೂರು ಗ್ರಾಮದ ಕಡ್ಡ್ಯದ ದೇವಕಿ ದೇವಿ ಪ್ರಸಾದ್ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮ, ಪ್ರಾಯೋಜಕರು ನೂವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿಗರೆ, ಕೊಡಗು ಜಿಲ್ಲೆಯಲ್ಲಿ ನಮ್ಮ ರೇಡಿಯೋ ಕೇಳುಗರ ಸಂಖ್ಯೆ ಸಾಕಷ್ಟಿದೆ. ಮಹಿಳೆಯರು ಏನು ಕಡಿಮೆ ಇಲ್ಲ. ಆಸಕ್ತಿಯಿಂದ ಕೃಷಿ ಕಾರ್ಯಕ್ರಮಗಳನ್ನ, ಇತರೆ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇರ್ತಾರೆ, ನೇರ ಪ್ರಸಾರದಲ್ಲೂ ಭಾಗವಹಿಸ್ತಾ ಇರ್ತಾರೆ. ಇವತ್ತು ಮಡಿಕೇರಿ ತಾಲೂಕು ಮದೆನಾಡು ಸಮೀಪದ ಬೆಟ್ಟತೂರು ಗ್ರಾಮದ ಕಡ್ಡ್ಯದ ದೇವಕಿ ದೇವಿ ಪ್ರಕಾಶ್ ಅವರ ಜೊತೆಗೆ ಮಾತನಾಡುತ್ತಿದ್ದೀವಿ. ಕೃಷಿಯಲ್ಲಿ ಹೇಗೆ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ, ಬಾಲ್ಯದ ದಿನಗಳು ಹೇಗಿದ್ದು, ಅವರ ಬದುಕು ಹೇಗೆ ಸಾಗಿದೆ ಅನ್ನೋದನ್ನ ಇವತ್ತು ತಾವು ಆಲಿಸಿಕೊಳ್ಬಹುದು. ದೇವಕಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ದು ತವರು ಮನೆ ಯಾವುದು? ತವರು ಮನೆ ಮೇಕೇರಿ ಗ್ರಾಮ ಉಡತ್ತು ಮಟ್ಟೆ ಕೆರೆಮನೆ ಅಯ್ಯಪ್ಪನ ಮಗಳು ಸರ್. ನಾವು 7 ಮಕ್ಕಳು ಸರ್. ಅದರಲ್ಲಿ ಲಾಸ್ಟ್ನೇ 2ನೇ ಅವಳು ಸರ್ ನಾನು. ಓಹೋ, 7 ಮಕ್ಕಳಲ್ಲಿ ಹುಡುಗರು ಹುಡುಗಿಯರು ಎಷ್ಟು? ಹುಡುಗರು 2 ಮತ್ತೆ 5 ಹೆಣ್ಮಕ್ಳು ಸರ್. 5 ಹೆಣ್ಮಕ್ಳು. ಎಲ್ಲಾ ರೈತ ಕುಟುಂಬದವ್ರನ್ನೇ ಮದ್ವೆ ಆಗಿದ್ದಾರೆ. ದೊಡ್ಡ ಅಕ್ಕನವರು ಭಾವ ಆರ್ಮಿ, ಮತ್ತೆ ಟೈಲರ್ ಕೆಲಸ, ನಮ್ಮ ಯಜಮಾನರು ಕೃಷಿ ಸರ್. ಮತ್ತೆ ಬೆಟ್ಟತೂರಲ್ಲಿ ನಮ್ಮ ಅತ್ತೆಗೆ 9 ಮಕ್ಕಳು ಸರ್. ಓಹೋ, 4 ಗಂಡು 5 ಹೆಣ್ಣು ಸರ್. ಅದರಲ್ಲಿ ನಮ್ಮ ಯಜಮಾನರು ಲಾಸ್ಟ್ 2ನೇ ಅವರು ಸರ್. ತಾವು ಏನ್ ಓದಿದ್ರಿ? ನಾವು 2nd ಪಿಯು ಕಾಲೇಜ್ ಸರ್. ಸರಿನೇ ಸರಿನೇ. ಮದ್ವೆ ಆದ್ಮೇಲೆ ಮಾತ್ರ ಚೆನ್ನಾಗಿ ದುಡಿತಾ ಇದ್ದೆ ಸರ್. ಕೃಷಿಲಿ ತುಂಬಾ ಆಸಕ್ತಿ ಇದೆ. ಮತ್ತೆ ರೈತರನ್ನೇ ಮದ್ವೆ ಆದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆಸ್ತಿ ಇದೆಲ್ಲ ದುಡಿಬಹುದು ಅಂತ ನಾವು ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ಸರ್. ನೋಡಿ, ಒಳ್ಳೆ ಮಾತು. ಆಸ್ತಿ ಇದ್ರೆ ಏನ್ ಬೇಕಾದ್ರೂ ದುಡಿಬಹುದು, ಆಮೇಲೆ ಜೀವನ ಚೆನ್ನಾಗಿ ಸಾಗಿಸಬಹುದು ಅಲ್ವಾ? ಹೌದು ಸರ್. ಹೌದು ಹೌದು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ 2 ಮಕ್ಕಳು, ನಾನು ನನ್ನ ಗಂಡ. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾರೆ ಸರ್. ಓಹೋ, ಇನ್ನು ಓದ್ತಾರ ಮಕ್ಕಳು? ಮಕ್ಕಳು ಅಂದ್ರೆ ನನ್ನ ಮಗಳು ಜರ್ನಲಿಸ್ಟ್ ಸರ್. ಅವಳು ಗೋಲ್ಡ್ ಮೆಡಲ್ ಆಗಿದ್ದಾಳೆ ಎಂಎಲ್ಲಿ. FMC ಕಾಲೇಜಲ್ಲಿ BA 17-18 ಶಾಲೆಯಲ್ಲಿ ಅವಳು ಕಾಲೇಜಿಗೆ ಫಸ್ಟ್ ಬಂದ್ಲು ಸರ್, ಜರ್ನಲಿಸ್ಟ್ ಅಲ್ಲಿ. ಅದರಲ್ಲಿ ಸೌಭಾಗ್ಯ ಲಕ್ಷ್ಮಿ ದೇವಂಗಂತ ಪೊನ್ನಪ್ಪನವರ ಸ್ವಲ್ಪ ಹಣ ಕೊಟ್ರು ಅವಳಿಗೆ 10,000. ಅದನ್ನ ಎಂಎಲ್ಲಿ ಅವಳ ಇಂಟ್ರೆಸ್ಟ್ ಅಲ್ಲೇ ಓದಿ ಚಿನ್ನದ ಪದಕ ತಕೊಂಡು ಜೀ ಕನ್ನಡಕ್ಕೆ ಆಯ್ಕೆ ಆದ್ಲು ಸರ್. ಜೀ ಕನ್ನಡದಲ್ಲಿ ಆಯ್ಕೆ ಆಗಿ ಈ ಕೊರೋನಾ ಬಂದ್ಮೇಲೆ ಮನೆಗೆ ಬಂದ್ಲು. ಮತ್ತೆ ಮತ್ತೆ ಜಯಚಾಮರಾಜ ಮೆಮೋರಿಯಲ್ ಗವರ್ಮೆಂಟ್ ಕಾಲೇಜಲ್ಲಿ ಅವಳಿಗೆ ಕೆಲಸ ಸಿಕ್ತು. ಅಲ್ಲಿ PhD ಮಾಡಿದಾಳೆ ಸರ್ ಅವಳು. ಹಳ್ಳಿಯಲ್ಲಿ ಇದ್ದು ನಾನು ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಹಂದಿ ಸಾಕಿದೀನಿ, ಕೋಳಿ ತರಕಾರಿ ಮಾರಿ ಒಳ್ಳೆ ಸ್ಟೇಜ್ಗೆ ಎರಡು ಮಕ್ಕಳನ್ನ, ಮಕ್ಕಳು ನನಗೆ ಆಸ್ತಿ ಮತ್ತು ನಾನು ಆಸ್ತಿ ಮಾಡಿದೀನಿ ಸರ್. ಮಡಿಕೇರಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಈಗ ಎರಡು ವಾರ ಆಯ್ತು ಸರ್ ಕೆಲಸ ಸಿಕ್ಕಿ. ನಿಮ್ಮ ಪುತ್ರಿ ಹೆಸರೇನು? ಅಕ್ಷಿತಾ ಕೆಡಿ ಅಂತ. ಅಕ್ಷಿತಾ, ಆಕಾಶವಾಣಿ ಮುಖಾಂತರ ಸೌಭಾಗ್ಯ ಲಕ್ಷ್ಮಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಸರ್. ಅವರ ಮುಖಾಂತರ ನನ್ನ ಮಗಳು ಅಷ್ಟು ಓದಿರೋದು. ದಿವಂಗತ ಪೊನ್ನಪ್ಪನವರದು ಸ್ಕಾಲರ್ಶಿಪ್ ಅಲ್ಲಿ 10,000 ಕೊಟ್ಟರು. ನಮ್ಮ ಬೆಟ್ಟತೂರು ಗ್ರಾಮಕ್ಕೆ ಒಂದು ಹೆಮ್ಮೆ ಸರ್ ಅಲ್ವಾ? ಹೌದು ಸರ್. ಮಗ ಚಿಕ್ಕವರ? ಮಗ ಚಿಕ್ಕವನು, ಅವನು ಡಿಗ್ರಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿ ಕಂಪನಿಯಲ್ಲಿ ಸೇರ್ಕೊಂಡಿದ್ದಾನೆ ಸರ್. ಅವನು ಓಟಿ ಗಿಟ್ಟಿ ಮಾಡಿ ಚೆನ್ನಾಗಿ ದುಡಿತಾ ಇದ್ದಾನೆ ಸರ್. ಆದ್ರೆ ನಾವ್ ಇಬ್ರು ದುಡಿತಿದ್ದೀವಿ, ಅವನಿಗೂ ಇಂಟ್ರೆಸ್ಟ್ ಇದೆ ಹಳ್ಳಿಯಲ್ಲಿ ಕೆಲಸ ಮಾಡ್ಬೇಕು ಅಂತ. ಬೇಡ ನೀವು ಹೊರಗಡೆ ಹೋಗು, ನಮಗೆ ವಯಸ್ಸಾದ ಕಾಲಕ್ಕೆ ಬಾ ಅಂತ ನಾನೇ ಅವ್ರನ್ನ ಕಳಿಸಿದ್ದೆ ಸರ್. ಹಾಗೆ ಹೊರಗಡೆ ವಾತಾವರಣ ನೋಡ್ಲಿ, ಅನುಭವಿಸ್ಲಿ ಅಲ್ವಾ? ಅವನು 7th ತನಕ ಬೆಟ್ಟತೂರಲ್ಲಿ ಇದು ತೋಟಕ್ಕೆ ನಮ್ ಜೊತೆ ಬರ್ತಾ ಇದ್ದ. ಆದ್ರೆ ನಮಗೆ ವಯಸ್ಸಿದೆ, ನೀವು ಹೊರಗಡೆ ಹೋಗಪ್ಪ ಅಂತ ನಾವೇ ಕಳಿಸಿದ್ದು. ಹಂದಿ ಸಾಕ್ತೀನಿ, ಎರಡು ಹಸು ಇದೆ, ಹಾಲ್ ಕರಿತಾ ಇದ್ದೀನಿ, ಪಕ್ಕದ ಮನೆ ಕೊಡ್ತಾ ಇದ್ದೀನಿ. ಕೃಷಿ ಅಂದ್ರೆ ತುಂಬಾ ಇಷ್ಟ ನಮಗೆ. ಕತ್ಲಾಗೋದೇ ಬೇಡ, ದುಡಿತೀನಿ ದುಡಿತೀನಿ ಅಂತ ಆಸೆ ಗಂಡ ಹೆಂಡತಿ. ಕಾಯಿಕುಯ್ಯದಷ್ಟೇ, 4 ಎಕರೆ ರೆಕಾರ್ಡ್ ಆದ ಜಾಗ ಇದೆ, ಪುನಃ 2 ಎಕರೆ ಕುಟುಂಬದ ಜಾಗ ಇದೆ, ಟೋಟಲ್ ಆಗಿ 7 ಎಕರೆ. ಎಲ್ಲಾ ಕೆಲಸ ನಾವ್ ಇಬ್ಬರೇ ಮಾಡೋದು, ಜನ ಸೇರ್ಸಲ್ಲ. ಪಕ್ಕದ ಮನೆಯವರು ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗೋತ್ತಿಗೆ ನಮ್ಮನ್ನ ಕರೀತಾರೆ ಸರ್, ನಾವು ಹೋಗ್ತೀವಿ ಕೆಲಸಕ್ಕೆ. ನೋಡಿ ನೋಡಿ, ಅಂದ್ರೆ ಕೆಲಸದ ಬಗ್ಗೆ ಕೃಷಿ ಬಗ್ಗೆ ಬಹಳ ಬಯಕೆ ಇದೆ ನಿಮ್ಗೆ ಅಲ್ವಾ? ಹೌದೌದು ಸರ್. ಅಂದ್ರೆ ಚಿನ್ನ ಬೆಳಿಬಹುದು ಸರ್ ದುಡ್ದ್ರೆ. ನಮಗೆ ಇವಾಗ ಏನು ಕಷ್ಟ ಇಲ್ಲ, 2010 ಇವಾಗ ನಮಗೆ ಲಕ್ಷ್ಮಿ ಒದಗ್ತಾ ಇದೆ ಸರ್. ಹೌದು, ಎರಡು ಮಕ್ಕಳು ಹೊರಗೋದ್ಮೇಲೆ ನಮ್ ಖರ್ಚು ನಮ್ದೆ ಸರ್. ಅವರು ದುಡಿತಾ ಇದಾರೆ, ಅವಳಿಗೆ ಒಳ್ಳೆ ಪೇಮೆಂಟ್ ಇದೆ. ಒಂದು ಹಂತದವರೆಗೆ ಖರ್ಚುಗಳಾಗ್ತಾ ಇರ್ತವೆ, ಆಮೇಲೆ ಮತ್ತೆ ನಿಮಗೆ ಹಣ ಮತ್ತೊಂದು ಮಗದೊಂದು ವಾಪಸ್ ಬಂದ್ಬಿಡುತ್ತೆ ಅಲ್ವಾ? ಹೌದು ಹೌದು ಸರ್. ದುಡಿಯೋರಿಗೆ ಯಾವತ್ತು ಕೈ ಬಿಡಲ್ಲ ಸರ್ ದೇವರು. ಒಂದಲ್ಲ ಒಂದು ಟೈಮಿಗೆ ಒಳ್ಳೇದೇ ಮಾಡುತ್ತೆ ಸರ್. ಬೇಟತೂರಲ್ಲಿ ತುಂಬಾ ಕಷ್ಟಗಾರರು ರೈತರು ಇದ್ದಾರೆ ಸರ್ ಇಲ್ಲಿ. ಮಗನ ಹೆಸರೇನಂದ್ರಿ? ಮಗನ ಹೆಸರು ಕವನ್ ಕೆಡಿ. ಕವನ್, ಮಗ ಬೆಟ್ಟತೂರಿಂದ ಮದನಾಡಿಗೆ ನಡ್ಕೊಂಡು ಹೋಗಿ ಕಾಲೇಜಿಗೆ ಹೋಗಿದ್ದ. ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಸರ್. ಮಕ್ಕಳಿಗೆ 5ನೇ ಕ್ಲಾಸಿಂದ ಬಟ್ಟೆ ಒಗಿಲಿಕ್ಕೆ ಎಲ್ಲಾ ಕಲ್ಸಿದೀನಿ. ಯಾಕೆಂದ್ರೆ ನಮ್ದು ತುಂಬಾ ಕುಗ್ರಮ, ಮಕ್ಕಳಿಗೆ ಓದ್ಲಿಕ್ಕೆ ಕಷ್ಟ ಅಂತೇಳಿ ರೀಸೆ ಮಾಸ್ಟರ್ ಸೇರಿ ನನ್ನ ಮಕ್ಕಳು ತುಂಬಾ ಹೆಸರು ಗಳಿಸಿದ್ದಾರೆ ಸರ್. ಖುಷಿ ಆಗುತ್ತೆ ಮಕ್ಕಳ ಬಗ್ಗೆ. ಏನೇ ಆಗುತ್ತೆ ಸರ್, ನಿಜ ಕಷ್ಟ ಅಂದ್ರೆ ತುಂಬಾ ಕಷ್ಟದ ಊರು ಗಾಳಿಬೀಡು ಬೆಟ್ಟತೂರು. ಕಷ್ಟ ಪಡತೀವಿ ಸರ್, ಗದ್ದೆ ಸ್ವಲ್ಪ ಮಾಡ್ಕೊಂಡಿದೀವಿ. ಇವಾಗ ನಮ್ಮ ಊರಲ್ಲಿ ಯಾರು ಗದ್ದೆ ಮಾಡಲ್ಲ, ಆದ್ರೂ ನಾವು ಸ್ವಲ್ಪ ನಮ್ಗೆ ಬೇಕಾಗುತ್ತೆ. ಮತ್ತೆ ನಮ್ಮ ಯಜಮಾನರು ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯದರ್ಶಿ ಆಗಿದ್ದಾರೆ ಸರ್. ಮತ್ತೆ ನಮ್ಮ ಸಂಘದಲ್ಲಿ 15 ವರ್ಷ ಆಯ್ತು, 15 ವರ್ಷದ ಒಂದು ಕಾರ್ಯದರ್ಶಿ, ಕುಟುಂಬದ ಒಂದು ಪೂಜಾರಿ ಕೆಲಸ ಮಾಡ್ತಾರೆ. ಹಾಗೆ ನಾವು ಒಂದು ಕಷ್ಟ ಅಂತ ಹೇಳೋತ್ತಿಗೆ ಎಲ್ಲಾ ಕಡೆ ಹೋಗ್ತೀವಿ ಸರ್. ಅಂದ್ರೆ ಕೆಲಸನ ಇಷ್ಟಪಟ್ಟು ಮಾಡ್ತಾ ಇದ್ರೆ ಒಲಿತತೆ ಅಲ್ವಮ್ಮ? ಹೌದೌದು ಸರ್. ಹೌದು, ಒಟ್ಟು 4+3 ಎಕರೆ 7 ಎಕರೆ ತೋಟ ಮತ್ತು ಗದ್ದೆ ಇದೆ ಅಲ್ವಾ? ಹೌದು ಸರ್. ಅಲ್ಲಿ ಒಳ್ಳೆ ಮೆಣಸು ಅಡಿಕೆ ಇದೆ, ಮತ್ತೆ ತೋಟ ತುಂಬಾ ಸೆಣ ಹಾಕಿದೀವಿ ಸರ್. ತೋಟ ಮಾಡೋದಿಗೆ ಫಸ್ಟ್ ಶುಂಠಿ ಹಾಕೋದು, ಮತ್ತೆ ಪಕ್ಕದಲ್ಲಿ ಕಾಫಿ ತೋಟ ಮಾಡೋದು. ಆಯ್ತು, 7 ಎಕರೆ ಮಾಡಿ ಇನ್ನು ತೋಟ ಮಾಡಲ್ಲ ಸರ್, ಸಾಕು ಸಾಕು ಅನಿಸ್ತದೆ. ಯಾಕೆಂದ್ರೆ ನಾವೇ ಮಾಡೋದು, ನಮಗೆ ಸಾಕು. ಈಗ ಕಾಫಿ ಇದೆ, ಕಾಳುಮೆಣಸು ಇದೆ, ಆಮೇಲೆ ಭತ್ತ ಬೆಳಿತಾರೆ. ಅಡಿಕೆ ಅಷ್ಟೇ, 100 ಗಿಡ ಇದೆ ಸರ್. ಆದ್ರೂ ತೊಂದರೆ ಇಲ್ಲ, ಟೈಮ್ ಟೈಮ್ಗೆ ಅವರು ಬಂದು ಕುಯ್ಕೊಂಡು ಹೋಗ್ತಾರೆ, ಹೇಳಿದ್ರೆ ಕುಯ್ಕೊಂಡು ಹೋಗ್ತಾರೆ. ಅರಿಶಿನ ಎಷ್ಟು ವರ್ಷಗಳಿಂದ ಬೆಳಿತದ್ರಿ? ನನ್ ತವ್ರ ಮನೇಲಿ ತುಂಬಾ ಬೆಳಿತಿದ್ರು, ನಮ್ಮಮ್ಮ ತಕೊಂಡೋಗಿ ಹಾಕು ಅಂತ ಕೊಟ್ಟಿದ್ರು ಸರ್. ಅದನ್ನ ಹಾಕಿದ್ರ ಹಾಗೆ ಹಾಗೆ ಹಾಗೆ ಅದು ತುಂಬಾ ಜಾಸ್ತಿ ಆಯ್ತು. ಅರಿಶಿನ ತುಂಬಾ ಇದೆ ಸರ್. ಅಂದ್ರೆ ತವ್ರ ಮನೆಯಿಂದ ತಂದಿದ್ದು ಯಾವಾಗ, ಎಷ್ಟು ವರ್ಷದಿಂದ ಕಾಪಾಡ್ತೀವಿ? ನಾವು 95ನೇ ವರ್ಷಕ್ಕೆ ಮದ್ವೆ ಆಗಿರೋ ಸರ್, ಅವಾಗನೇ ತಂದೆ. ಮತ್ತೆ ರೇಡಿಯೋ ಸಹ 95ನೇ ವರ್ಷದೇ ಕೇಳ್ತಾ ಇದೀವಿ. ರೇಡಿಯೋ ಮುಖ್ಯ ನಮಗೆ, ರೇಡಿಯೋದಲ್ಲಿ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತದೆ, ಅದೆಲ್ಲ ಚೆನ್ನಾಗಿ ಪ್ರೋಗ್ರಾಮ್ ಬರ್ತಾ ಇದೆ ಸರ್. ಅಲ್ವಾ, ಅಲ್ಲ ಒಟ್ಟಾರೆ ರೇಡಿಯೋ ನಿಮಗೆ ಬಹಳ ಇಷ್ಟವಾಗಿದೆ, ರೇಡಿಯೋ ಕಾರ್ಯಕ್ರಮಗಳನ್ನ ಇಷ್ಟಪಟ್ಟು ಆಲಿಸ್ತದ್ರಿ? ಬೆಳಿಗ್ಗೆಯಿಂದ ಇಂಥ ದಿವಸ ಇಂಥ ತಾರೀಕು ಅಂತ ಹೇಳೋ 5 ನಿಮಿಷಕ್ಕೆ ಮುಂಚೆನೆ ಹಾಕ್ತೀವಿ ಸರ್. ಟಿವಿಯಲ್ಲಿ ನಮ್ದು ಮಗಳು ಜಿ ಚಾನಲ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ಲು, ಅದು ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಆವಾಗ ಇದ್ಲು, ಈಗ ಕೊರೋನಾ ಆಗಿ ಬಂದ್ಲು. ಕಾಫಿಯಲ್ಲಿ ಅರಬಿಕ ರೋಬಸ್ಟ ಯಾವ್ದಿದೆ? ಮಧ್ಯ ಮಧ್ಯ ಅರಬಿಕ ಇದೆ, ರೋಬಸ್ಟ್ ತುಂಬಾ ಇದೆ. 130 ಚೀಲ ಕಾಫಿ ಕುಯ್ತಾ ಇದೀವಿ. ಈ ವರ್ಷ ಮಳೆಗೆ ತುಂಬಾ ಬಿದ್ದೋಗಿದೆ ಸರ್. ಗರಿಷ್ಠ ಅಂದ್ರೆ ಎಷ್ಟು ಕಾಫಿ ಪಡೆದಿದ್ದೀರಿ? ಜಾಸ್ತಿ ಅಂದ್ರೆ 130. ಇವತ್ತು ಜಾಸ್ತಿ, ಬರುವ ನೆಕ್ಸ್ಟ್ ಗೆ ಕಡಿಮೆ ಇರಬಹುದು, ಫುಲ್ ಬಿದ್ದಿದೆ ಸರ್. ಅಂದ್ರೆ 130 ಚೀಲದವರೆಗೆ ಇಳುವರಿ ತೆಗೆದುಕೊಂಡ್ರೆ ಎಷ್ಟು ಎಕರೆ ಕಾಫಿ ತೋಟ? 4 ಎಕರೆ ಮತ್ತೆ ಪಕ್ಕ ಪಕ್ಕ ನೆಟ್ಟಿದೀವಿ, ಆದ್ರೂ ಇನ್ನು ಚಿಕ್ಕ ಗಿಡ, ಹೋಗ್ತಾ ಹೋಗ್ತಾ ಜಾಸ್ತಿ ಬರುತ್ತೆ ಸರ್. ಸರಿನೆ. ಅದರಲ್ಲಿ ಕಾಳು ಮೆಣಸು ಎಷ್ಟು ಬಳ್ಳಿ ಇದೆ, ಎಷ್ಟು ಸಿಗ್ತದೆ? ಒಂದು ಕ್ವಿಂಟಲ್ ಒಂದು 25 ಕೆಜಿ ಅಷ್ಟು ಆಗ್ಬೋದು. ಒಂದು ಕ್ವಿಂಟಲ್ ಅಷ್ಟು ಇಟ್ಟಿದೀವಿ ನಾವು, ಕೊಡ್ಲಿಲ್ಲ. ನಮ್ಗೆ ಹಬ್ಬ ಬರೋ ಸೀಸನ್ ಅಲ್ಲಿ ಬೇಕಾಗೋಗ ಟೌನಿಗೆ ಹೋಗೋದಕ್ಕೆ ಸ್ವಲ್ಪ ಸ್ವಲ್ಪ ತಗೊಂಡೋಗ ಸರ್. ಮತ್ತೆ ಪ್ರತಿ ವರ್ಷ ಅರ್ಶನ ಕೀಳ್ತೀರಿ ಅಲ್ವಾ? ಹೌದು, ಅರ್ಶನ ಕಿತ್ತು ಕೊಡ್ತೀವಿ ಸರ್ ನಾವು. ನಾವು ನೆಂಟರಿಗೆ ಇಷ್ಟು ಕೊಡ್ತೀವಿ. ಮತ್ತೆ ಕಾಚಂ ಪುಳಿ ಇದೆ ಸರ್, ಮಳೆ ಇರೋ ಹೊತ್ತಿಗೆ ನಾವು ಕಾಚಂ ಪುಳಿ ಮಾಡ್ತೀವಿ. ಹೌದ್ರಾ? ತೋಟದಲ್ಲಿ ಇದೆ, ಒಂದು ಕ್ವಿಂಟಲ್ ಹತ್ರ ಆಯ್ತು. ಮತ್ತೆ ನೀರು ತೆಗೆದು ಸೇಲ್ ಮಾಡ್ತೀವಿ ಸರ್. ನಿಜವಾಗಿ ಹೇಳದಾದ್ರೆ ಈ ಕಷ್ಟಪಟ್ಟವರಿಗೆ ಯಾರಿಗೂ ಕೈ ಬಿಡಲ್ಲ ಸರ್, ಕಾಪಾಡ್ತಾರೆ ದೇವರು. ಒಳ್ಳೆ ಮಾತು, ಒಳ್ಳೆ ಮಾತು. ಕಷ್ಟಪಟ್ಟರೆ ಸುಖ. ಹೌದು. ನೆಮ್ಮದಿಲ್ಲಿದ್ವಿ ನಮ್ ಕುಟುಂಬ. ನಮ್ಮ ವರ್ಷದ ಅತ್ತೆ ಇದ್ರು, ಅವ್ರು ಚೆನ್ನಾಗಿ ನಾನು ನೋಡ್ಕೊಂಡೆ. ಕೊರೋನಾ ಬರೋತ್ತಿಗೆ ಅವ್ಳು ಚೆನ್ನಾಗಿ ನೋಡಿದ್ಲು ನಮ್ಮ ಅತ್ತೆನ. ಅವರ ಆಶೀರ್ವಾದದಿಂದ ಅವಳಿಗೆ ಒಳ್ಳೆ ಒಳ್ಳೆ ಕೆಲಸನೂ ಸಿಗುತ್ತೆ ಸರ್ ಇವಾಗ. ನಮ್ಮ ನಡೆ ನುಡಿ ಮತ್ತು ಕೆಲಸಗಳು ಚೆನ್ನಾಗಿದ್ರೆ ನಮ್ಮ ಬದುಕನು ಚೆನ್ನಾಗಿರುತ್ತೆ ಅಲ್ವಾ? ಹೌದೌದು. ನೆರೆ ಮನೆಯೆಲ್ಲ ಚೆನ್ನಾಗಿದ್ದಾರೆ, ಇಲ್ಲಿ ಸುತ್ತಮುತ್ತ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ ಸರ್. ಕಾಫಿ, ಕಾಳುಮೆಣಸು, ಒಳಗಡೆ ಅರಿಶಿನ. ಅರಿಶಿನ ನೀವು ಪುಡಿ ಮಾಡ್ತೀರಾ ಅಥವಾ ಹಸಿನೇ ಗಡ್ಡೆ? ಇಲ್ಲ, ನಾನೇ ಮಾಡ್ತೀನಿ ಸರ್. ನಾನು ಬೇಯಿಸಿ ಒಣಗಿಸಿ ಮಿಲ್ಲಿಗೆ ಕೊಡೋದು, ನೆಂಟರಿಗೆ ಇಷ್ಟು ಕೊಡೋದು. ಮತ್ತೆ ಈಗ ಗೌರಿ ಬರುತ್ತಲ್ಲ, ಅದರ ಎಲೆಯಲ್ಲಿ ಮನೆ ಪಕ್ಕದವ್ರು ತಗೊಂಡೋಗ್ತಾರೆ. 100 ಕಟ್ಟಷ್ಟು 1000 ಎಲೆ ಬರುತ್ತೆ ಸರ್, ನಾನು ಕೊಡ್ತೀನಿ ಅವರಿಗೆ. ನೀವು ಮಾರಿ ಎಷ್ಟು ಬೇಕಾದ್ರೆ ಕೊಡಿ ಅಂತ. ಗೌರಿಗೆ ಖರ್ಚಾಗುತ್ತೆ, ಮನೆ ಪಕ್ಕದವರು ನೀವು ಕಟ್ಟಿಡಿ ನಾನು ತಗೊಂಡೋಗ್ತೀನಿ ಅಂತ. ನಾವು ಹೋಗ್ಬೇಕು ಅಂತಿಲ್ಲ, ಅವರೇ ಮನೆಗೆ ಬಂದು ತಗೊಂಡೋಗ್ತಾರೆ. ನಮ್ಗೆ ಆಫೀಸ ಸರ್ ಔಟಮ್ ಚೆನ್ನಾಗಿದೆ ಬೆಟ್ಟದೂರಲ್ಲಿ, ಅವರೇ ಪಿಕಪ್ ಅಲ್ಲಿ ಬಂದು ತಗೊಂಡೋಗ್ತಾರೆ ಸರ್. ಓಹೋ. ಈಗ ಅರಿಶಿನ ಎಲೆ ಎಷ್ಟು ಮಾರಾಟ ಮಾಡ್ತೀರಿ ವರ್ಷಕ್ಕೆ? ನಾವು ಈ ವರ್ಷದ ಶುರು ಸರ್. ಇವಾಗ ಅರ್ಶನ ಸ್ವಚ್ಛತೆಯ ಬಗ್ಗೆ ತುಂಬಾ ಹೇಳ್ತಾರೆ ಸರ್, ಗಣೇಶನ ಅರ್ಶನದಲ್ಲಿ ಮಾಡಬೇಕು ಅಂತ. ಈ ವರ್ಷದ ತುಂಬಾ ಡಿಮ್ಯಾಂಡ್ ಇದೆ, ಜಾಸ್ತಿ ಎಲೆ ಉಪಯೋಗಿಸ್ತಾರೆ ಗೌರಿ ಹಬ್ಬ ಮಾಡೋರು ಸರ್. ಅಂದ್ರೆ ಈಗ ನೀವು 95 ಅರಿಶಿನವನ್ನ ಹಾಕೊಂತ ಬಂದಿದ್ರಿ, ಅದನ್ನ ಬೇರೆಯವರಿಗೆ ಕೊಡ್ತಾ ಬಂದಿದ್ರಿ ಅಲ್ವಾ? ಅಂದ್ರೆ ನೆಂಟರು ನಮ್ಗಿವಾಗ ಇವಾಗ ಗಣೇಶ ಮೂರ್ತಿ ಹಾಗೆ ಮಾಡಬಾರ್ದು ಈಗ ಮಾಡಬಾರ್ದು ಅಂತ ಹೇಳೋದಕ್ಕೆ ನಾವು ಅರ್ಶನೆಲ್ಲ ಕೊಡ್ತೀವಿ ಸರ್ ಅಂಗಡಿಗೆ ಎಲ್ಲ. ಹೋದ ವರ್ಷ ಆಚೆ ವರ್ಷ ಎಲ್ಲ ಒಂದು 10-20 ಕೆಜಿ ತನಕ ಅರಿಶಿನ ಪುಡಿ ಸಿಕ್ಕಿತ್ತ? ತೋಟ ಫುಲ್ ಇರುತ್ತೆ ಅಂದ್ರೆ ಅದಕ್ಕೆ ಸ್ವಲ್ಪ ಪಕ್ಕದಲ್ಲಿ ಮಣ್ಣು ಹಾಕಿ ನಾವು ಚೆನ್ನಾಗಿ ಮಾಡ್ಕೊಳ್ತೀವಿ. ಮತ್ತೆ ಶುಂಠಿನೂ ಇದೆ ಸರ್, ಶುಂಠಿ ತುಂಬಾ ಮಾಡ್ತೀವಿ, ನಾಡು ಶುಂಠಿ ಅಂತ. ಜಾಸ್ತಿ ಇಲ್ಲ, 7 ಚೀಲ ಎಲ್ಲ ನಾವು ಕೊಡ್ತಾ ಇರ್ತೀವಿ, ಎಲ್ಲ ಮನೆಗೆ ಬರ್ತಾರೆ ಸರ್. ನೆಕ್ಸ್ಟ್ ತರಕಾರಿ ಮಾಡ್ತೀವಿ, ಗದ್ದೆ ಎಲ್ಲ ಖಾಲಿ ಇದೆ. ಮತ್ತೆ ಬಾಳೆ ಇದೆ ಸರ್, ಆನೆ ಬರುತ್ತೆ ಸರ್, ಇಲ್ಲಿ ಆನೆ ಬಿಡಲ್ಲ, ಆದ್ರೂ ಹಾಕ್ತಾನೆ ಇರ್ತೀವಿ, ಅದು ತಿಂತಾ ಇರುತ್ತೆ. ಸರಿನೆ ಸರಿನೆ. ಎಷ್ಟು ಉಳಿಯುತ್ತೆ ಅಷ್ಟ ಅನುಕೂಲ ಅಲ್ವಾ? ಹೌದೌದು. ಈಗ ಆನೆ ಆದ್ರೂ ಸಂಪೂರ್ಣವಾಗಿ ನಾಶ ಪಡಿಸಿ ಹೋಗಲ್ಲ ಅಲ್ವಾ? ಇಲ್ಲ ಸರ್, ಅದು ಪುನಃ ಚಿಗುರುತ್ತೆ, ಬಾಳೆ ಬರುತ್ತೆ. ಅಂದ್ರೆ ಪಕ್ಕದಲ್ಲಿ ಕೆರೆ ಇದೆ, ಸ್ನಾನ ಮಾಡಿ ಬಾಳೆ ತಿಂದು ಹೋಗುತ್ತೆ. ಮತ್ತೆ ಸರ್ ಇನ್ನೊಂದು, ನಾನು ಹಂದಿದು ಪಂಚಾಯತಿಯಿಂದ ಮಾಡಿರೋದು, ಮನೆ ಆಶ್ರಯ ಯೋಜನೆ ಮಾಡಿರೋದು, ಎರಡು ಕೆರೆ ಸರ್ಕಾರದ ಏನು ಸಿಕ್ಕಿದ್ರು ಬಿಡಲ್ಲ ಸರ್, ನಾವು ಅದ್ರ ಉಪಯೋಗ ಮಾಡ್ಕೊಳ್ತಿದ್ದೀವಿ. ಆಶ್ರಯ ಯೋಜನೆ ಅಂದ್ರೆ ಅದ್ರ ಚೆನ್ನಾಗಿ ಮಾಡ್ಕೊಂಡಿದೀವಿ, ಇವಾಗ ಮಕ್ಕಳು ಸ್ವಲ್ಪ ಸ್ಟ್ಯಾಂಡರ್ಡ್ ಬರುತ್ತೆ. ಆನೆಗಳು ಸಾಮಾನ್ಯವಾಗಿ ನಿಮ್ಮ ತೋಟಕ್ಕೆ ಯಾವ ತಿಂಗಳಲ್ಲಿ ಬರ್ತವೆ? ಬೆಳೆ ಅವರಿಗೆ ಗ್ರಾಮ ಬರುತ್ತಲ್ಲ ಸರ್, ಡಿಸೆಂಬರ್ ಜನವರಿಯಲ್ಲಿ ಬರುತ್ತೆ. ಒಂದೊಂದ್ ಸಾರಿಗೆ ಎಷ್ಟು ಬರ್ತವೆ ಆನೆಗಳು ನಿಮ್ ಕಡೆಗೆಲ್ಲ? ಅದು ಹೇಳಕ್ಕಾಗಲ್ಲ, ನಾವು ಹೆಜ್ಜೆ ನೋಡ್ಕೊಂಡು ಒಂದ್ ಬಂದಿರ್ಬೋದು, 4 ಬಂದಿರ್ಬೋದು, ಇಷ್ಟು ಬಂದಿರ್ಬೋದು ಅಂತ ಕಾಣಕ್ ಸಿಗಲ್ಲ ಸರ್. ನಾಯಿಗಳು ಸಾಕಿದೀವಿ, ನಾಯಿ ತುಂಬಾ ಜೋರ್ ಇದೆ. ನಾಯಿ ಬಗಳೊತ್ತಿಗೆ ನಾವು ಆದ್ರೂ ತಿನ್ನಕ್ಕೆ ಬಿಡಲ್ಲ, ಲೈಟ್ ಹಾಕಿದ್ರೆ ಹೋಗುತ್ತೆ ಸರ್. ಓಹೋ, ಹಾಗೆ ಅಂದ್ರೆ ಸ್ವಲ್ಪ ಭಯ ಇರುತ್ತಲ್ಲ ಸರ್. ರಾತ್ರಿ ಹೊತ್ತೆ ಹೆಚ್ಚು ಬಂದು ಹೋಗ್ತಾವಲ್ವಾ? ಹೌದು, ರಾತ್ರಿ ಬಂದೆ 3 ಗಂಟೆಗೆ 3:30 ಎಲ್ಲ ನಾಯಿಯೆಲ್ಲ ಬಗಳೊತ್ತಿಗೆ ನಾವು ಅದನ್ನ ಎದ್ದು ಓಡಿಸ್ತೀವಿ. ನಿಮಗೆ ತಕ್ಕಷ್ಟಾದ್ರೂ ಬಾಳೆ ಉಳಿತತೆ, ಮನೆ ಬಳಕೆಗಾಗಿ ಬೇರೆಯವರಿಗೂ ಕೊಡ್ಲಿಕ್ಕೆ ಆಗ್ತದೆ. ಅದು ನಾವು ಏನ್ ಹೇಳಲ್ಲ, ಆದ್ರೆ ದೊಡ್ಡ ಹೊಟ್ಟೆಗೆ ಬೇಕಾಗುತ್ತೆ ಅಂತ ಸುಮ್ಮನಾಗ್ತೀವಿ ಸರ್. ಒಳ್ಳೆ ಮಾತು. ಅದು ಕೆಲವೊಬ್ರು ಹೇಳ್ತಾರೆ ಆನೆಗಳು ಬಂದ್ರೆ ಲಕ್ಷ್ಮಿ ಬಂದಂಗೆ ಅಂತ. ಹೌದೌದು, ನಮ್ಮ ಯಜಮಾನ್ರಂತೂ ಬೈಯೋದೇ ಇಲ್ಲ, ಅವ್ರು ಎಷ್ಟು ಬೇಕಾದ್ರೆ ತಿಂದೋಗ್ಲಿ, ಅವ್ರಿಗಿರೋದು ನೆಡೋಣ ನೆಡೋಣ ಅಂತಲಿ ಅವ್ರಿಗೆ ಇಷ್ಟ. ಅವರಿಗೆ ಹೊಟ್ಟೆಗೆ ಮಾತ್ರ ತಿನ್ನೋಗೋದು, ನಮ್ಮ ಕಾಫಿ ಒಳ್ಳೆ ಮೆಸು ಏನು ತಿನ್ನಲ್ಲ, ಬಾಳೆ ಮಾತ್ರ ತಿನ್ನುತ್ತೆ. ಹೌದೌದು. ಕೆಲವೊಬ್ರು ಆನೆಗಳ ಒಂದು ಹಾವಳಿ ಹಾನಿ ಅಂತ ಅನ್ಕೊಂಡು ಬಾಳೆ ಇದ್ದುದನ್ನೆಲ್ಲ ತೆಗೆದು ಬಿಡ್ತಾರ, ಅದಕ್ಕಿಂತ ಸ್ವಲ್ಪ ಉಳಿಸಲಿ, ಉಳಿದದ್ದು ನಮಗೆ ಸಿಗುತ್ತೆ ಅಲ್ವಾ? ಅಂದ್ರೆ ಮನೆ ಪಕ್ಕದಲ್ಲೆಲ್ಲ ಬರಲ್ಲ, ಸ್ವಲ್ಪ ದೂರ ದೂರ ಮನ್ಸೂರು ಕಾಣದಲ್ಲಿ ತಿಂದು ಹೋಗುತ್ತೆ. ನಮ್ಮೂರಲ್ಲಿ ಯಾರು ಗದ್ದೆ ಮಾಡಲ್ಲ, ಅವರೆಲ್ಲ ಬಾಳೆ ಹಾಕಿದ್ದಾರೆ, ಅಲ್ಲೆಲ್ಲ ತಿಂದು ಹೋಗುತ್ತೆ, ಮನೆ ಪಕ್ಕದಲ್ಲಿ ನಮಗೆ ಕತ್ತಿಗೆ ತಕ್ಕೇ ಇರುತ್ತೆ. ಹೌದು ಹೌದು. ತಾವು ಹೇಳಿದಂಗೆ ಇದು ನಿಸರ್ಗ ಹುಟ್ಟಿಸಿದ ದೊಡ್ಡ ಜೀವಿ ಆನೆ ಅನ್ನೋದು, ಅದನ್ನು ನಾವು ಗೌರವದಿಂದ ಪ್ರೀತಿಯಿಂದ ಕಂಡ್ರೆ ನಮಗೂ ಏನು ಸಮಸ್ಯೆ ಇಲ್ಲ ಅಲ್ವಾ? ಹೌದು. ಮತ್ತೆ ನಾವು ಏಲಕ್ಕಿ ಬೆಳಿತಿದ್ವಿ ಸರ್, ಅತ್ತೆಯವರು 600-700 ಕೆಜಿ ಏಲಕ್ಕಿ ಕುಯ್ತಿದ್ರು, ಈಗ ನಾವು ಕೊಲ್ಲಿಯಲ್ಲಿ ಮಾಡೋದು, ಅದೇ ತೋಟನ ಕಾಫಿನ ಬೆಳೆಸಿದ್ವಿ ನಾವು, ನಮ್ಗೊಂದು 15 ಕೆಜಿ ಏಲಕ್ಕಿ ಆಗುತ್ತೆ. ಹೌದ್ರಾ? ಅಷ್ಟೇ, ಜಾಸ್ತಿ ಆಗಲ್ಲ. ಅಂದ್ರೆ 500-600 ಕೆಜಿ ತನಕ ಹಿಂದೆ ಬರ್ತಾ ಇತ್ತು. ಅಂದ್ರೆ 4 ಗಂಡು ಎಕರೆಗೆ ಪಾಲಿದೆಲ್ಲ ಸರ್, ಎಲ್ಲರೂ ಬೇರೆ ಬೇರೆ. ನಮ್ ಪಾಲಿಗೆ 4 ಎಕರೆ, ಒಬ್ರು ತೀರೋದ್ರು, ಇನ್ನು ಇಬ್ರು 2 ಎಕರೆ. 2 ಎಕರೆ ಅಂದ್ರೆ ನಮ್ ದೊಡ್ಡ ಬಾವ ಇವ್ರದ ಅಣ್ಣ ಆರ್ಮಿ ಸರ್, 15 ಎಕರೆ ಇದೆ. ಅವರು ರೈತರು ಸರ್, ಮಕ್ಕಳೆಲ್ಲ ಡಾಕ್ಟರ್ ಇಂಜಿನಿಯರ್ ಎಲ್ಲ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಸರ್ ಅವರು ಸರ್. ನಾಡ ಶುಂಠಿ ಇದೆಯಲ್ಲ? ಹೌದು ಸರ್, ನಾಡ ಶುಂಠಿ ಇದೆ. ನಾಡ ಶುಂಠಿಯನ್ನ ತೋಟದಲ್ಲಿ ಹಾಕಿದ್ರೆ ಅಂತ ಪ್ರತ್ಯೇಕವಾಗಿ ಬೆಳಿತೀರಾ? ಇಲ್ಲ ಇಲ್ಲ, ಕಾಫಿ ತೋಟ ಮಧ್ಯೆ ಮಧ್ಯೆ ಅಂದ್ರೆ ನಮ್ದು ಸೊಪ್ಪು ಜಾಸ್ತಿ, ಹಲಸಿನ ಮರ ಅದು ಇದು ಇರ್ತದೆ, ಸೊಪ್ಪು ಮಧ್ಯೆ ಮಧ್ಯೆ ಗೊಬ್ಬರದಲ್ಲಿ ಚೆನ್ನಾಗಿ ಬರುತ್ತೆ ಸರ್. ತೋಟದಲ್ಲಿ ತುಂಬಾ ಮರ ಇದೆ, ಫುಲ್ ಕಪತ್ ಮಾಡಲ್ಲ ನಾವು. ಹಲಸಿನ ಮರ ಮತ್ತೆ ಅಂಬಟೆ ಮರ ಇಂಥದ್ದೆಲ್ಲ ಗೊಬ್ಬರಕ್ಕೋಸ್ಕರ ನಾವು ಕಪತ್ ಮಾಡಲ್ಲ. ಅದಕ್ಕೆ ಒಳ್ಳೆ ಮೆಸೇಜ್ ನೆಟ್ಟಿದ್ವಿ. ಮಧ್ಯದಲ್ಲಿ ನಾಡ ಶುಂಠಿ ಬೆಳಿತೀವಿ, ಸ್ವಲ್ಪ ಅಪರೂಪಕ್ಕೆ ಏನಾದರೂ ಬೇಕಾಗುತ್ತೆ ಅಂತ ಹೇಳಿ ನೆಟ್ಟಿದ್ವಿ. ಆರೇಳು ಚೀಲ ಅಂತ ಹೇಳ್ತಾ ಇದ್ರಿ ಅಲ್ವಾ? ಅಷ್ಟಾಗುತ್ತೆ ಅಂದ್ರೆ ತುಂಬಾ ಏಕರೆ ಜಾಗ ಇದೆಯಲ್ಲ ಸರ್. ಹೌದು ಹೌದು, ಜಾಗದಲ್ಲಿ ಮಧ್ಯೆ ಮಧ್ಯೆ ಅದೇ ಬೇರೆಯವರಿಗೆ ಕೊಡ್ಲಿಕ್ಕೆ, ನೀವು ಬಳಸಿಕ್ಕೆ, ಆಮೇಲೆ ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲ ಆಗ್ತದೆ. ಹೌದು, ನಮಗೆ ಹೊರಗಡೆ ಮತ್ತೆ ನಮ್ಮ ಪಕ್ಕದಲ್ಲಿ ಹೋಮ್ ಸ್ಟೇ ಇದೆ, ಅಲ್ಲಿಗೆ ಕೊಡ್ತೀನಿ ಸರ್. ನಮ್ಮ ಒಂದು ಮಗಳದ್ದು ಹೋಮ್ ಸ್ಟೇ ಇದೆ, ಅಲ್ಲಿಗೆ ವೇಸ್ಟ್ ಅಲ್ಲಿ ನಮಗೆ ಅಲ್ಲೇ ಸಿಗುತ್ತೆ. ಹಾಗೆ ಹಾಗೆ, ವಾರಕ್ಕೆ ಒಂದ್ಸಲಿ ಅದ್ಸಲ ಹೋಗಿ ಅವರೇ ಫೋನ್ ಮಾಡ್ತಾರೆ ಬಂದು ತಕೊಂಡೋಗಿ ಅಂತ. ಈಗ ಅರಿಶಿನ ಮತ್ತು ಶುಂಠಿನ ನೀವು ತೋಟದಲ್ಲಿ ಹಾಕೊಂಡಿದ್ದೀರಲ್ಲ? ಹೌದು ಸರ್. ಪ್ರತಿ ವರ್ಷ ಜಾಗ ಬದಲಾವಣೆ ಮಾಡ್ತೀರಾ ಅಥವಾ ಕೀಳುವಾಗಲೇ ಒಂದೊಂದೊಂದು ಬಿಟ್ಕೊಂಡು ಹೋಗ್ತೀರಾ? ಅಲ್ಲೇ ಇಟ್ಟಿವಿ ಸರ್, ಮೊಳಕೆ ಬಂದು ಹಾಗೆ ಹಾಗೆ ಬರುತ್ತೆ ಅಲ್ವಾ? ಅಂದ್ರೆ ಮಣ್ಣು ಸೇರಿಸ್ತೀವಿ, ಮಣ್ಣು ಸೇರಿಸಿದ್ರೆ ಚೆನ್ನಾಗಿ ದಪ್ಪದಲ್ಲಿ ಬರುತ್ತೆ. ಅದನ್ನ ತೆಗೆಸಿಗೆ ಅದ ಗೆಡ್ಡೆನ ಅಲ್ಲೇ ಹಾಕ್ತಿವಿ. ಪ್ರತ್ಯೇಕ ನೆಡಲ್ಲ ಸರ್ ಅದನ್ನ. ನೋಡಿ ನೋಡಿ, ಅದು ಒಂದು ಮೊಳಕೆಯಲ್ಲಿ 4-5 ಮೊಳಕೆ ಬರುತ್ತೆ, ನಮಗೆ ಹೇಗೆ ಬೇಕಾದ್ರೆ ನೆಡಬಹುದು. ಶುಂಠಿ ಅರಿಶಿನ ಅಷ್ಟು ದೊಡ್ಡ ಇಂಟ್ರೆಸ್ಟ್ ಪಡಲ್ಲ ನಾವು, ಕಾಫಿಯಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಪಡೋದು. ಅದು ಪಕ್ಕದಲ್ಲಿ ಇರುತ್ತೆ, ಖರ್ಚಿಗಾಗುತ್ತೆ ಅಂತ ನೆಡ್ಕೊಳ್ತೀವಿ. ಮತ್ತೆ ಈ ಭೂಮಿಗೂ ಅರಿಶಿನ ಶುಂಠಿ ಇವೆಲ್ಲ ಒಂಥರ ಔಷಧೀಯ ಗುಣವನ್ನು ಕೊಡ್ತವೆ. ಹೌದು ಸರ್. ಹೌದು ಹೌದು. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಬೆಟ್ಟತ್ತೂರು? ಬೆಟ್ಟ ಸರ್ 16 ಕಿಲೋಮೀಟರ್ ಆಗುತ್ತೆ ಸರ್. ಈಗ ನೀವು ನಿಮ್ಮ ಯಜಮಾನರು ಚೆನ್ನಾಗಿ ದುಡಿಮೆ ಮಾಡಿಕೊಂಡು ಕೃಷಿಯಲ್ಲಿ ಬೆಳೀತಾ ಬೆಳೀತಾ ಆನಂದ ಪಟ್ಟಿದ್ರಿ, ಅಭಿವೃದ್ಧಿನೂ ಕಂಡಿದ್ರಿ ಅಲ್ವಾ? ಹೌದೌದು. ನಮ್ಮ ಯಜಮಾನ್ ಅಂತ ಹೇಳಿದ್ರೆ ಒಬ್ರು ಇಬ್ಬರನ್ನ ಕೆಲಸ ಮಾಡ್ತಾರೆ ಅಷ್ಟು. ನೀವು ಕಡಿಮೆ ಇಲ್ಲ. ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋತ್ತಿಗೆ ಅವ್ರಿಗೆ ಕಾಫಿ ಟೈಮ್ ಅಲ್ಲೆಲ್ಲ ಬೆಳಿಗ್ಗೆ ಒಂದ್ ಟ್ರಿಪ್ ಕಾಫಿ ಕುಯ್ದು ಊಟ ಮಾಡಿ ಪುನಃ ಹೋಗ್ತಾರೆ ಸರ್. ಟೈಮ್ ಒಂದ್ ಸ್ವಲ್ಪ ವೇಸ್ಟ್ ಮಾಡಲ್ಲ, ಅಷ್ಟು ದುಡಿತೀವಿ. ನೋಡಿ ನೋಡಿ ನೋಡಿ, ಸೋಮಿರ್ತನ ಇಲ್ಲ ಅಂದ್ರೆ ಮದುವೆ ಆಗಕ್ಕೆ ಮೊದ್ಲು ಸೋಮಿರ್ತನ ಮಾಡ್ತಾ ಇದ್ದು, ನಮ್ದು ಅಂತ ಆದ್ಮೇಲೆ ತುಂಬಾ ದುಡಿತಿದ್ದೀವಿ. ನಿಜ. ಭತ್ತ ಯಾವ್ದು ತಳಿ ಬೆಳಿತೀರಿ? ಭತ್ತ ಈ ವರ್ಷ ಇಂಟರ್ನ್ ಮಾಡಿದ್ವಿ, ಜಾಸ್ತಿ ಮಾಡಲ್ಲ ಸರ್. ಆನೆ ಬರುತ್ತೆ, ಅದನ್ನು ಆನೆ ತಿನ್ನುತ್ತೆ. ಮತ್ತೆ ನಮ್ಮ ಏರಿಯಾದಲ್ಲಿ ಯಾರು ಮಾಡಿಲ್ಲ ಅಂತೇಳಿ ನಮಗೆ ಬೇಕಾಗುತ್ತೆ ಈಗ ಹುತ್ರಿ ಹಬ್ಬಕ್ಕೆ. ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ಗದ್ದೆಯಿಂದ ಕದ್ರೆ ಎಲ್ಲ ಕಬ್ಬ ನಡೀತದೆ, ಅಲ್ಲಿ ಕೋಟಕ್ಕೆ ಕಟ್ತೀವಿ ಸರ್, ಅದಕ್ಕೆಲ್ಲ ನಮ್ಮ ಗದ್ದೆಯಿಂದ ತಗೊಂಡೋಗೋದು, ಇಲ್ಲಿ ಯಾರು ಮಾಡಲ್ಲ ಅಂತ. ಹಾಗೆ ಜಾಸ್ತಿ ಮಾಡಲ್ಲ, ಅಷ್ಟೇ 3 ಬಟ್ಟಿ ಮಾಡ್ತೀವಿ, ಒಂದು 2 ಗದ್ದೆ ಚೆನ್ನಾಗಿ ದನದ ಗೊಬ್ಬರ ಎಲ್ಲ ಹಾಕಿ ಅಷ್ಟು ಬರುತ್ತೆ. ಬಂದ್ರೆ ಅದೇ ಟೈಮಿಗೆ ಆನೆ ಬಂದು ತಿಂದು ಹೋಗುತ್ತೆ, ನಾವು ಕಷ್ಟಪಟ್ಟಿದ್ದು ನಮಗೆ ಸಿಗಲ್ಲ ಅಂತ ನಾವು ಜಾಸ್ತಿ ಮಾಡಲ್ಲ ಸರ್. ಹೌದು, ತಿಂದು ಹೋದ್ರೂ ಉಳಿಸಿರುತ್ತೆ ಅಲ್ವಾ? ಹೌದು, ಹುಲ್ಲು ಬೇಕು, ನಾವು ಹೇಗಿದ್ರು ತಿಂತೀವಿ. ದನಗಳಿಗೆ ಬೇಕು ಅಂತ ನಾವು ಒಣ ಹುಲ್ಲು ಇಟ್ಕೊಳ್ತೀವಿ ಸರ್. ಹೌದು. ಈಗ ಆನೆ ಕಾಳುಗಳನ್ನ ತಿನ್ನತ್ತೆ, ಹುಲ್ಲನ್ನು ಬಿಟ್ಟು ಹೋಗುತ್ತಾ? ಇಲ್ಲ, ಅದು ರೌಂಡ್ ಮಾಡಿ ಸುತ್ತಾಕಿ ಎಲ್ಲ ಉಪದ್ರ ಮಾಡಿ ಹೋಗಿ ಹಾಗೆ ಎಲ್ಲ ರೌಂಡ್ ರೌಂಡ್ ರೌಂಡ್ ಸುತ್ತಾಕಿ ಅದು ಏನ ಪ್ರಯೋಜನ ಆಗಲ್ಲ, ಮಣ್ಣು ಮಣ್ಣು ಇರುತ್ತೆ, ಆತರ ಮಾಡಿ ಹೋಗುತ್ತೆ. ಅದು ಒಂಥರ ಗಮ ಬರುತ್ತೆ, ಆ ಟೈಮಲ್ಲಿ ಬರುತ್ತೆ, ಹಣ್ಣಾದ್ಮೇಲೆ ಬರಲ್ಲ. ಭತ್ತದಲ್ಲಿ ಹಾಲು ಇರೋತ್ತಿಗೆ ಬಂದು ಕುಯ್ಲಿಕ್ಕೆ ಸಿಗಲ್ಲ, ಕಟ್ ಕಟ್ ಮಾಡುತ್ತೆ. ಸರಿನೇ ಸರಿನೇ. ಭತ್ತ ಅಷ್ಟೇನು ಲೆಕ್ಕಕ್ಕಿಲ್ಲ ನಿಮ್ಗೆ ಅಲ್ವಾ? ಹೌದು, ದನಗಳಿಗೆ ಮುಖ್ಯ ಅಂತ ನಾವು ಬೆಳೆಸೋದು. ಎಷ್ಟು ಹಸುಗಳು ಮತ್ತೆ ಕರುಗಳು? 2 ಹಸು ಇದೆ, 2 ಕರು ಇದೆ. ಇವಾಗ ವೆಟನರಿಯಿಂದ ಬಂದು ಇಂಜೆಕ್ಷನ್ ಮಾಡಿಸಿದೀನಿ ಸರ್, 1 ಹಸುಗೆ. 1 ಹಸು ದಪ್ಪ ಇಲ್ಲ. ಇಂಜೆಕ್ಷನ್ ಮಾಡಿಸಿದ ತಕ್ಷಣ ಹಾಲು ಕಡಿಮೆ ಮಾಡುತ್ತೆ ಸರ್. ಹಾಲು ಅಲ್ಲೇ ಹತ್ತಿರದಲ್ಲಿ ಮಾರಾಟ ಮಾಡ್ತೀರಿ ಮತ್ತೆ ನೀವು? ಹತ್ತಿರದಲ್ಲಿ ನಾವು ಕೊಡ್ತಾ ಇದ್ದೀವಿ, 1.5 ಲೀಟರ್ 2 ಲೀಟರ್ ಇಷ್ಟೇ ನಮಗೆ ಸಿಗೋದು. ನಮ್ಮ ಖರ್ಚಿಗೆ ಇಟ್ಟುಕೊಳ್ತೀವಿ, ಮತ್ತೆ ಮಕ್ಕಳು ಬರೋ ಸಿಗೋ ತುಪ್ಪದ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಅಲ್ವಾ? ಸಗಣಿ ಗೊಬ್ಬರನು ಚೆನ್ನಾಗಿ ಸಿಗುತ್ತೆ ಅಲ್ವಾ? ಸಗಣಿ ಗೊಬ್ಬರ ನಾವು ತೋಟಕ್ಕೆ ಬೆಟ್ಟತ್ತೂರು ಅಂದ್ರೆ ಬೆಟ್ಟ ಬೆಟ್ಟ ಇರುತ್ತೆ, ಅದ್ರಿಗೆಲ್ಲ ನಮಗೆ ಹಾಕ್ಲಿಕ್ಕಾಗಲ್ಲ. ತಟ್ಟು ಜಾಗದಲ್ಲಿ ಹಂದಿ ಗೊಬ್ಬರ ಮತ್ತೆ ಸಗಣಿ ಗೊಬ್ಬರ ಎಲ್ಲ ಹಾಕ್ತೀನಿ. ಹಂದಿಗಳನ್ನ ಎಷ್ಟು ಸಾಕ್ತಾ ಇರ್ತೀರಿ? ಒಂದು ಹೆಣ್ಣಂದಿ ಸಾಕಿ ಅದನ್ನ ಮರಿ ಇಟ್ಕೊಂಡು ಕಡಿತೀನಿ, ಅದನ್ನ ಇಟ್ಕೊಂಡು ಅದು ಮರಿಯಾಕೊತ್ತಿಗೆ ಇನ್ನೊಂದು ಮರಿ ಇಟ್ಕೊಂಡು ಹಾಗೆ ಕಡಿತೀನಿ. ಒಂದು 80 ಕೆಜಿ ಈಗ ಒಂದಿದೆ ಇಲ್ಲಿ, ಗಂಡ ಹಂದಿ ಇಲ್ಲ ಅಂತೇಳಿ ನಾನು ಮರಿ ಹಾಕ್ಸಿಲ್ಲ, ಕಡಿಯೋಕೆ ಮೊದಲು ಇನ್ನೊಂದ್ ಮರಿ ತರ್ತೀನಿ ಸರ್. ಅಂದ್ರೆ ಯಾವಾಗ್ಲೂ 1-2 ಹಂದಿಗಳು ಇರ್ತಾವ ನಿಮ್ಮಲ್ಲಿ ಅಲ್ವಾ? 2 ಹಂದಿ ಇರುತ್ತೆ, ಚಿಕ್ಕದು ಒಂದ್ ದೊಡ್ಡದು, ಒಂದು ಕಡೆತಿಗೆ ಒಂದು ರೆಡಿ ಆಗಿ ಇರುತ್ತೆ. ಅಂದ್ರೆ ನಮಗೆ ವೇಸ್ಟ್ ಎಲ್ಲ ಸಿಗುತ್ತೆ, ಅದರಲ್ಲಿ ಏನ್ ಖರ್ಚು ಕಾಣಲ್ಲ, ಖರ್ಚು ಖರ್ಚು ಅಂತ ಹೇಳ್ತಾರೆ. ಒಂದೊಂದು ಸಾಕ್ಬಹುದು ಅಷ್ಟೇ ಹಳ್ಳಿಯವರು. ಆಳು ಕಾಳುಗಳ ಮೇಲೆ ತುಂಬಾ ಜನ ಅವಲಂಬನೆ ಮಾಡ್ಕೊಂಡು ವಿಪರೀತ ಖರ್ಚು ಮಾಡ್ಕೊಂತಾರೆ. ಆದ್ರೆ ನೀವು ನೋಡಿ, ನಿಮ್ ಜಮೀನಲ್ಲಿ ನೀವೇ ದುಡಿತೀರಿ, ಆಳು ಕಾಳಿಂದ ವರ್ಷಕ್ಕೆ ಏನು ತುಂಬಾ ಖರ್ಚು ಬರಲ್ಲ. ಸೊಪ್ಪು ಹುಲ್ಲು ತಿನ್ನುತ್ತೆ ಅದು. ಗೊಬ್ಬರನು ತೋಟಗಳಿಗೆ ಆಗುತ್ತೆ. ಈಗ ಕಾಳುಮೆಣಸು ಬಿಡಿಸೋದು, ಕಾಫಿ ಬಿಡಿಸೋದು, ಮತ್ತೆ ಗಿಡಕ್ಕೆ ಇದ್ರೇ ಮಾಡೋದು. ಅವ್ರು ಕುಯ್ಕೊಂಡ್ ಬರೋತ್ತಿಗೆ ನಮ್ಗೆ ರಾತ್ರಿ ಟೈಮ್ ಇರುತ್ತಲ್ಲ ಸರ್. ರಾತ್ರಿ ಮೆಟ್ಟಿ ಹಣ್ಣ ಅದನ್ನ ಮೇಲೆ ಕೆಳಗೆ ಮಾಡಿದ್ರೆ ಅದ್ರೇ ಬಿಡುತ್ತೆ ಸರ್. ತುಂಬಾ ಹಣ್ಣದ ಜೊತೆಗೆ ಕುಯ್ಯೋದು ನಾವು. ಹಾಗೆ ಮೆಟ್ಟಿ ಇವರು ಕೆಲಸ ಮಾಡ್ತಾರೆ. ಇವಾಗ ದುಡಿಯೋ ಶಕ್ತಿ ಇದೆ ಸರ್, ನಾವು ಜನ ಸೇರ್ಸಲ್ಲ. ಬೇರೆಯವರು ಏನಾದ್ರು ಒಳ್ಳೆ ಮೆಣಸು ಕುಯ್ಲಿಕ್ಕೆ ಕರೆದ್ರು ಸಹ ಹೋಗ್ತಾರೆ ಇವರು. ಅಂದ್ರೆ ಕೆಲಸದವ್ರ ತರ ಬರ್ಬೇಡಿ, ನಮ್ಮ ಮನೆಯವ್ರ ತರ ಬನ್ನಿ ಅಂತ ಹೇಳಿ ಖುಷಿ ಮಾಡ್ತಾರೆ ಸರ್. ನೋಡಿ, ತುಂಬಾ ಪ್ರೀತಿ ಮಾಡ್ತಾರೆ ನಾವು ಕೆಲಸ ಮಾಡುತ್ತೀವಿ. ಮನೆಗೆ ನಾವು ಹೋಗ್ತೀವಿ. ನಿಮ್ಮ ಯಜಮಾನರಿಗೆ ಎಷ್ಟು ವಯಸ್ಸು, ನಿಮ್ಗೆ ಎಷ್ಟು ವಯಸ್ಸಮ್ಮ? ನಾವಿಬ್ರು ಒಂದೇ ವಯಸ್ಸು ಸರ್. ನನಗೆ 49, ಅವರಿಗೆ 49. ಹೌದಾ? ದಿವಸ ಅವರು ಚೇರಮಣ್ಣೆ ಕಾಲೇಜು, ನಾನು ಭಾಗವಂಡ ಕಾಲೇಜು, ಒಂದೇ ಜೊತೆ. ಹೌದ್ರಾ? ಪರಿಚಯ ಇಲ್ಲ ಅಷ್ಟೇ. ನೋಡಿ, ಒಳ್ಳೆ ಹುರುಪಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೂ 16 ವರ್ಷ ಬಿಡ್ತಾನೆ ಬಂದು ಅಂತ ನಂಗೆ ಭರವಸೆ ಇದೆ ಸರ್. ಅದೇ ಭರವಸೆ ನಾವೇ ಕಳ್ಸಿರೋದವನ್ನ ಅಲ್ವಾ. ಒಂದ್ ಜೀಪ್ ತೆಗೆದು ನಾನು ಇಲ್ಲೇ ಇರ್ತೀನಿ ಅಮ್ಮ, ಬಿಸ್ನೆಸ್ ಮಾಡ್ತೀನಿ. ಅವನು ಬಿಸ್ನೆಸ್ ತಗೊಂಡಿದ್ದು ಡಿಗ್ರಿಯಲ್ಲಿ. ಬಿಸ್ನೆಸ್ ಬೇಡ, ನೀನು ಹೊರಗಡೆ ಹೋಗು, ಈಗ ಪಪ್ಪ ಚೆನ್ನಾಗಿ ದುಡಿತಾರೆ, ಆವರೆಗೂ ನೀವು ಹೊರಗೆ ಇರೋ, ಮತ್ತೆ ಮನೆಗೆ ಬಾ ಅಂತ ನಾವೇ ಕಳ್ಸಿರೋದು ಸರ್. ಒಳ್ಳೇದು, ದುಡಿತಾನೆ ಸರ್. ಮುಂದಾಲೋಚನೆಯಿಂದ ನಿಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದೀರಿ, ಆಮೇಲೆ ತೋಟವನ್ನು ಚೆನ್ನಾಗಿ ಬೆಳೆಸೋ ನಿಟ್ಟಿನಲ್ಲಿ ಕಾಯಕ ಮಾಡ್ತಿದ್ದೀರಿ, ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದಿರಿ, ಇದೆ ಒಂಥರ ನಾವು ಮಕ್ಕಳಿಗೆ ಮಾಡಿದೀವಿ, ನಾವು ಅಸ್ತಿ ಮಾಡ್ಕೊಂಡಿದೀವಿ. ಅದೇ ಇನ್ನೇನು ಬೇಕು, ಇಷ್ಟು ಸುಖ ಇದ್ರಲ್ವಾ? ಹೌದು. ಕ್ಷಮ ಪಡ್ತಾ ಪಡ್ತಾ ಸುಖ ಅನುಭವಿಸೋದೆ ಒಂಥರ ಶ್ರೀಮಂತಿಕೆ ಲಕ್ಷಣ. ಎಷ್ಟೇ ದುಡ್ಡಿಟ್ಟರು ಎಷ್ಟೋ ಜನ ನೆಮ್ಮದಿಯಾಗಿಲ್ಲ, ಸಂತೋಷವಾಗಿಲ್ಲ. ಆದ್ರೆ ಈ ರೀತಿ ಕಾರ್ಯಕ್ರಮಗಳಿಂದ, ಆಲೋಚನೆಗಳಿಂದ ನಾವು ಸಂತೃಪ್ತಿಯಾಗಿ ಜೀವನ ಮಾಡೋದು ಒಳ್ಳೇದೆ. ಹೌದು, ಹೌದು. ಬಹಳ ಚೆನ್ನಾಗಿ ಮಾತಾಡಿದ್ರಿ. ಕೃಷಿ ವಲಯದಲ್ಲಿ ನಿಮ್ಮಂತ ಮಹಿಳೆಯರಿದ್ರೆ ಕೃಷಿಗೂ ದೊಡ್ಡ ಶಕ್ತಿ, ಮನೆತನಗೂ ಒಂದು ಶೋಭೆ, ಹಾಗೆ ಸಮಾಜಕ್ಕೂ ಒಂದು ಸಂದೇಶ ಸಿಗುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರಮ್ಮ. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಮದೆನಾಡು ಸಮೀಪದ ಬೆಟ್ಟತ್ತೂರು ಗ್ರಾಮದ ಕಡ್ಯಾದ ದೇವಕಿ ದೇವಿ ಪ್ರಕಾಶ್ ಅವರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿ ಬಂತು. ನಿರ್ಮಾಣ ವಿಜಯ್ ಅಂಗಡಿ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ. ನಾನು ಈರಪ್ಪ ಶೆಟ್ಟಿ ಅಂತ, ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಅಂತ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ತಣ್ಣೀರಳ್ಳ ಆಸನ. ನಾವು ಸಾವಯವ ತರಕಾರಿ ಬೆಳಿತೀವಿ, ನೋಲ್ಗೆ ಬಳಕೆ ಮಾಡ್ತೀವಿ. ನಾವು ತರಕಾರಿಗೆಲ್ಲ ಸಿಂಪರಣೆ ಮಾಡ್ತೀವಿ, ತರಕಾರಿ ಚೆನ್ನಾಗಿ ಇಳುವರಿ ಬರುತ್ತೆ, ಆಮೇಲೆ ಯಾವುದು ಕೀಟ ಬಾಧೆ ಏನು ಬರಲ್ಲ. ಪ್ರತಿ ಒಂದಕ್ಕೂ ಬೇರೆ ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ, ನೋಲ್ಗೆ ಮಾತ್ರ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಇದ್ ಬರುತ್ತೆ. ಅದು ನಾವು ಧರ್ಮಸ್ಥಳ ಪೂಜಾರಿಗೆ ಅಲ್ಲಿಂದ ಸಾವಯವ ತರಕಾರಿ ಅಂತ ಬೆಳಿತೀವಿ. ಕೊಡಲು, ಹೀರೆ, ಅಲಸಂದೆ, ಬೀನ್ಸು, ಬೆಂಡೆ, ಮೂಲಂಗಿ, ಬೀಟ್ರೂಟು, ಕ್ಯಾರೆಟು, ಬದನೆ, ಮೆಣಸು, ಪ್ರತಿ ಒಂದು ಸೊಪ್ಪು ಒಂದ 4-5 ತರದ್ದು, ಪಾಲಕ್ಕು, ಲಾಳಿ, ದಂಟು, ಕೊತ್ತಂಬರಿ, ಮೆಂತೆ ಸೊಪ್ಪು, ಎಲ್ಲದಕ್ಕೂ ನಾವು ನೋಲ್ಗೆ ಸ್ಪ್ರೇ ಮಾಡ್ತೀವಿ. ತುಂಬಾ ಚೆನ್ನಾಗಿ ಇಳುವರಿನು ಬರುತ್ತೆ, ತುಂಬಾ ದಿವಸ ಬಾಳಿಕೆನು ಬರುತ್ತೆ. ನಾವು ಬೆಳಗ್ಗೆನೆ ಸೂರ್ಯ ಇದಾಗೋದ್ರೊಳಗನೆ ಒಂದು 14 ಲೀಟರ್ ಕ್ಯಾನಿಗೆ ಒಂದೂವರೆ 2 ಮುಚ್ಚಳ ಹಾಕ್ತೀವಿ. ನಾವು ಹಾಕ್ಬಿಟ್ಟು ಬೆಳಗ್ಗೆನೆ ಸ್ಪ್ರೇ ಮಾಡ್ಬೇಕು ಸರ್. ಅದು ಬೇಗನೆ ಮಾಡಿದ್ರೆ ಇನ್ನೂ ಒಳ್ಳೇದು. ಬಳಕೆ ಮಾಡ್ಬಿಟ್ರೆ ಅದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಎಲೆ ದ್ರಾವಣ ಎಲ್ಲ ಎಳ್ಕೊಬಿಡುತ್ತೆ. ಅದು ಬಿಸಿಲಲ್ಲಿ ಸ್ಪ್ರೇ ಮಾಡಬಾರ್ದು, ಮಧ್ಯಾಹ್ನ ಟೈಮ್ ಮಾಡಬಾರ್ದು, ಅದು ಬೆಳಗಿನ ಟೈಮ್ ಮಾತ್ರ ಮಾಡ್ಬೇಕು ಸರ್. ಅದು ಬೆಳಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿದಾಗುತ್ತೆ, ತುಂಬಾ ಹಸಿರಾಗಿ ಇರುತ್ತೆ, ಎಲೆ ಚೆನ್ನಾಗೂ ಕಾಣುತ್ತೆ ಸರ್. ಅದು ಸುಮಾರು ಒಂದು 5-6 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ. ನೋಲ್ಗೆ ಬಿಟ್ರೆ ಯಾವುದೂ ಯೂಸ್ ಮಾಡಲ್ಲ ಸರ್. ತರಕಾರಿ ಅದರಲ್ಲಿ ಟೇಸ್ಟ್ ಬರುತ್ತೆ, ಇದೆ ಚೆನ್ನಾಗಿ ಇಳುವರಿನು ಬರುತ್ತೆ ಸರ್. ಅದರಲ್ಲಿ ನೋಲ್ಗೆ ಬಳಕೆ ಮಾಡೋದ್ರಿಂದ ತಿನ್ನೋರಿಗೂ ಯಾವ ರೋಗನು ಬರಲ್ಲ, ಯಾವ ಇದು ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತೀರಾ. ನೋಲ್ಗೆ ಬಳಕೆ ಮಾಡಿ, ಬೇರೆ ಯಾವ್ದು ಕಿಮಿ ಕ್ರೀಟ ಏನು ಬರಲ್ಲ, ಮತ್ತೆ ಬೇರೆ ಯಾವ್ದು ಕೆಮಿಕಲ್ ಬಳಕೆ ಮಾಡಿ, ನೋಲ್ಗೆ ಅಂದ್ರೆ ಯಾವ್ದು ಸರಿ ಸ್ಯಾಟ್ ಇಲ್ಲ, ಅದು ಒಂದು ಟಾನಿಕ್. ಅದು ರೈತ ಬಂದವರೇ, ನನ್ನ ಮೊಬೈಲ್ ನಂಬರ್ ಈಗಿದೆ 9883-43-69. ಇನ್ನೊಂದು ಸಂಖ್ಯೆ ಇದೆ ರೈತ ಬಾಂಧವರೇ, 6363-777-7.

ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು. ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ನಿಮ್ಮ ಮೆಚ್ಚಿನ ಪುತ್ತೂರು ಹಾಗೂ ಬೆಳ್ತಂಗಡಿ ಮುಳಿಯಾದಲ್ಲಿ ಇದೇ ಸೆಪ್ಟೆಂಬರ್ 8-20 ಚೈನ್ ಅಂಡ್ ಡೈಮಂಡ್ ಫೆಸ್ಟ್. ಆಕರ್ಷಣೀಯ ಚೈನ್ಗಳು ಮತ್ತು ಅತ್ಯುನ್ನತ ಗುಣಮಟ್ಟದ ವಜ್ರಾಭರಣಗಳು ಈ ಫೆಸ್ಟ್ ನಲ್ಲಿ. ಪ್ರತಿ 25,000 ಖರೀದಿಗೆ ಡಿಜಿಟಲ್ ಗಿಫ್ಟ್ ವೋಚರ್. ಅಲ್ಲದೆ ಆಕರ್ಷಕ ಉಡುಗೊರೆಗಳು, ನಿಮ್ಮ ಕಣ್ಮನ ಸೆಳೆಯುವ ಚೈನ್ ಹಾಗೂ ಡೈಮಂಡ್ ಆಭರಣಗಳ ಖರೀದಿಗೆ ಬನ್ನಿ ಮುಳಿಯಾ ಜುವೆಲ್ಸ್, ಪುತ್ತೂರು ಹಾಗೂ ಬೆಳ್ತಂಗಡಿ. ವೆಂಕಟಾದ್ರಿ ಮಲ್ಟಿ ಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಸಿಪಿಕೆ ಮುಖ್ಯ ರಸ್ತೆ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಮಾರ್ಗದರ್ಶಿ. ಪ್ರಕಟಣೆಗಳನ್ನು ಕೇಳಿದಿರಿ ಶ್ರೋತೃಗಳೇ. ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಎಲ್ಎನ್ ಮುಕುಂದರಾಜ್. 6:35 UAHS ನೇಗಿಲ ಮಿಡಿತ. 6:41 ಬೆಂಗಳೂರು ಕೇಂದ್ರದಿಂದ ಸಾವಯವ ಮಾತುಕತೆ. 7:15 ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ನಿತ್ಯ ವಿಜ್ಞಾನ. 4 ಪಕ್ಕತ್ರ ಕೊಳಕ್ಕೇರಿ ನಿವಾಸಿ ಕುಂಡಿಯೋಳಂಡ ಮೇದಪ್ಪ ಚಾಮಿಯಪ್ಪ ಇಂದು ಮರಣಪಟ್ಟಿತು. 9 ಪೈತರ ಕುಂಡಿಯೋಳಂಡ ಮೇದಪ್ಪ ಚಾಮಿಯಪ್ಪ ಇಂಡ ಆಕಿರಿ ಕಾರ್ಯ ನಾಳೆ ಒಕ್ಕ ತೂಟಂಗಳತ್ ಕೋವಿಡ್ ನಿಯಮ ಪೋಲೆ ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ್ಣ ದಿವ್ಯಾ ಪ್ರದೀಪ್. ಜಿಲ್ಲೆಯ ಕೋವಿಡ್ 19 ಕಮ್ಮಿ ಉಳ್ಳಾಂಡ ಮಾರಿಪತ್ ಇಕ್ಕಾಕಣೆಕ್ ವಾರತ್ರ ಆಕೀರ್ ಲಿಂಜ ಕರ್ಫ್ಯೂನ ಸರ್ಕಾರತ್ರ ಆದೇಶ ಕೊತ್ತನೆಕೆ ಭಯ ಕೆಡುತ್ತಿತ್ತು. ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಆದೇಶ ಹೊರಡಿಸಿಟ್ಟಿತ್ತು. ಆಚೆಂಗೆ ಕಂಟೈನ್ಮೆಂಟ್ ವಲಯತ್ ಏದೇ ಕಾರ್ಬಾರ್ಕ್ ಅವಕಾಶ ಇಪ್ಪಲೆ. ವಾರತ್ರ ಎಲ್ಲಾ ದಿನತ್ತು ಬೈಟ್ 9 ಪೊಲಾಕ್ 5 ತನೆ ಬೈಟ್ ಕರ್ಫ್ಯೂ ಜಾರಿಲಿಪ್ಪ. ಎಲ್ಲಾ ತರತ್ರ ಅಂಗಡಿ ಪೊಲಾಕ್ 5 ಬೈಟ್ 9 ತನೆ ಕೋವಿಡ್ ನಿಯಮ ಪೋಲೆ ಕಾರ್ಯನಿಸುವ ಅನುಮತಿ ಉಂಡು. ಜಿಲ್ಲೆರ ಹದ್ರ ಚೆಕ್ಪೋಸ್ಟ್ಲು ಎಲ್ಲಾ ನಿರ್ಬಂಧ ಅನ್ನನೆ ಇಪ್ಪಂದು ಜಿಲ್ಲಾಧಿಕಾರಿ ಎಣ್ಣಿತು. ಮಿಂಜಕ ಬಪ್ಪಂತೆ ಇತಿಹಾಸ ಗೊತ್ತ ದಸರಾ ನಮ್ಮೆ ಪಿಂಜ ಕಾವೇರಿ ತೀರ್ಥೋದ್ಭವತ್ನ ಕೋವಿಡ್ ನೋಮೆ ಕೊತ್ತನೆಕೆ ಕೈಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಕೋಟ ಶ್ರೀನಿವಾಸ ಪೂಜಾರಿ ರೇಂಗ ಎಣ್ಣಿತು. ಜಿಲ್ಲಾ ಪಂಚಾಯತ್ ಸಭಾಬಾಡಲು ಅಧಿಕಾರಿಯರು ಕೂಡ ನಡೆದ ಸಭೆಯಲ್ಲಿ ತಕ್ಪರಂದಾವು ದಸರಾ ನಮ್ಮೆಕ ಪಣತ್ರ ಅವಶ್ಯಕತೆ ಉಂಡೆಂಗಿ ಸರ್ಕಾರ ತಪ್ಪಂದಾವು ಅಣ್ಣುಚಿ. ಕೊಡಗು ಜಿಲ್ಲೆಯಲ್ಲಿ ಗಣೇಶ ನಮ್ಮೆನ ಕೋವಿಡ್ ನಿಯಮ ಕೊತ್ತನೆಕೆ ಕೈಚ ವರದಿಯಾಯಿತು. ಸುಮಾರು ಜಾಗತ್ತು ಕೋವಿಡ್ ನಿಯಮ ಬಿಗಿಯಾಯಿತುಳ್ಳಾಂಗ್ ಇಂದೇ ಗಣೇಶ ಪುತ್ತಳಿನ ನೀರಿಗೆ ಬಿಟ್ಟಿತು. ಮಡಿಕೇರಿದ ಕೇಳಿಪೋನೋ ಕೋಟೆ ಗಣಪತಿ ತಿರಿಕೆಯಲ್ಲಿ ಭಕ್ತಂಗ ಆಯರ ಕಣಕರ ತಂಗೆ ಒಡತಿತ್ತು. ಪರಿಕೆ ತೀರ್ಥ ವರದಿಯಾಯಿತು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಡ್ತಂಡ ನಿರ್ಣಯತ್ನ ತಪ್ಪತೆ ಪಾಲನೆ ಮಾಡಿ ಎಂದು ನ್ಯಾಯ ಕೊತ್ತನಿಕೆ ಕೆಲಸ ಮಾಡೋಣ ಅಧಿಕಾರಿಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ಕೊಡ್ತದೆ. ಜಿಲ್ಲಾ ಪಂಚಾಯತ್ ಸಭಾಬಾಡಲು ನಿನಾದ ನಡೆದ ಕೋವಿಡ್ 19 ಪಿಂಜ ಮಳೆ ನಷ್ಟ ಪರಿಹಾರಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ತಕ್ಪರ್ಂದದು. ಮಿಂಜತ್ರ ದಿನದ ಅಧಿಕಾರಿಯ ಸಭೆಗೆ ಬಪ್ಪಕ ಎಲ್ಲ ಮಾಹಿತಿಯೊಡೆ ಬರೋಣ ಸೂಚನೆ ಕೊಡ್ತದೆ. ಕೊಡವೊಮ್ಮೆ ಕೊಂಡಾಟ ಸಂಘಟನೆ ಆದನೆಲು ಅಮರ ಕವಿ ಹರದಾಸ ಅಪ್ಪನೆರ ಒಂದು ಅಪ್ಪಚ ಕವಿರ ಪುಟ್ಟನ ನಮ್ಮೆರ ನೆಪ್ಪು ಕಾಯ್ತು ಕವಿರ ನಾಲ್ ನಾಟಕತ್ರ ಒಕ್ಕಣೆ ಡೈಲಾಗ್ ಪೈಪೋಟಿನ ಏರ್ಪಾಡು ಮಾಡಿತಂದು ಸಂಘಟನೆ ಅಧ್ಯಕ್ಷ ಚಾಮೆರ ದಿನೇಶ್ ಬೆಳ್ಳಿಯಪ್ಪ ಅರಿಚಿಟಿತು. 13-17 ಬಯತರುಳ್ಳುಳ್ಳ ಮಕ್ಕ ಒಕ್ಕಣೆನ ನೋಟತೆ ಅಣ್ಣುವಾಂಡ ಮೂಲಕ ದಂಡರೆ ನಿಮಿಷ ಮೀರತನಕ್ಕೆ ವಿಡಿಯೋ ಮಾಡಿತು. ಇದೇ 15 ಸಂಚಾಲ